ಚಿತ್ರನಟ ರಮೇಶ್ ಅರವಿಂದ್. ಹೆಣ್ಣು ಭ್ರೂಣಗಳ ಹತ್ಯೆಯಿಂದ ಸಮಾಜದಲ್ಲಿ ಅಪಾಯವನ್ನು ಉಂಟು ಮಾಡ್ತಾ ಇದ್ದೀವಿ. ಹೆಣ್ಣು ಗಂಡುಗಳ ಅನುಪಾತದಲ್ಲಿ ಹೆಣ್ಣುಗಳ ಸಂಖ್ಯೆ ಆತಂಕಕಾರಿಯಾಗಿ ಕಡಿಮೆ ಆಗ್ತಾ ಇದೆ. ಇದಕ್ಕೆ ಮುಖ್ಯವಾದ ಕಾರಣ ಹೆಣ್ಣು ಭ್ರೂಣ ಹತ್ಯೆ. ಹೆಣ್ಣು ಭ್ರೂಣ ಹತ್ಯೆ ನಿಲ್ಲಿಸಿ ಆರೋಗ್ಯಕರ ಸಮಾಜವನ್ನ ನಿರ್ಮಿಸಿ. ನೆನಪಿಡಿ, ಭ್ರೂಣ ಲಿಂಗ ಪತ್ತೆ ಮತ್ತು ಹತ್ಯೆ ಶಿಕ್ಷಾರ್ಹ ಅಪರಾಧ. ಭ್ರೂಣಲಿಂಗ ಪತ್ತೆ ಮಾಡುವುದು, ಪತ್ತೆಗೆ ಕೇಳುವುದು ಕಾನೂನು ಬಾಹಿರ. ಹೆಣ್ಣು ಭ್ರೂಣ ಹತ್ಯೆ ಶಿಕ್ಷಾರ್ಹ ಅಪರಾಧ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಅಮ್ಮ ಅಮ್ಮ, ನನಗೀಗ ಒಂದೂವರೆ ತಿಂಗಳಾಯ್ತು, ಯಾವ ಡಾಕ್ಟರ್ ಹತ್ರ ಹೋಗೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಒಳ್ಳೆ ಸುದ್ದಿ ಕಣೆ, ಮನೆ ಹತ್ರ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರ ಇದೆಯಲ್ಲ, ಅಲ್ಲೇ ಹೋಗು. ಗರ್ಭಿಣಿಯಾದಾಗಿನಿಂದ ಮಗು ಹುಟ್ಟಿ ಹದಿಹರಿಯಕ್ ಬರುವವರೆಗೂ ಎಲ್ಲಾ ರೀತಿಯ ಆರೋಗ್ಯ ಸೇವೆಗಳು ಉಚಿತವಾಗಿರುತ್ತೆ. ಹೌದಮ್ಮ, ಇವತ್ತೇ ಹೋಗ್ತೀನಿ. ರಾಜ್ಯದಲ್ಲಿ ಒಟ್ಟು 8,729 ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಿವೆ. ನಿಮ್ಮ ಮನೆ ಹತ್ತಿರ ಇರುವ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಕ್ಕೆ ಭೇಟಿ ಕೊಡಿ. ಅಲ್ಲಿ ಸಿಗುವ ಉಚಿತ ಆರೋಗ್ಯ ಸೇವೆಗಳ ಸಂಪೂರ್ಣ ಪ್ರಯೋಜನ ಪಡೆಯಿರಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಈಗ 593ನೇ ಮೇಘ ಸಂದೇಶ ಸರಣಿ ಕಾರ್ಯಕ್ರಮ. ಪ್ರಸ್ತುತಿ ಸೋಮಶೇಖರ್ ಎಸ್ ರುಳಿ. ಮೇಘ ಸಂದೇಶ, ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ಆತ್ಮೀಯ ರೈತ ಬಂಧುಗಳಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ಮೇಘ ಸಂದೇಶ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ನಮ್ಮ ಎಲ್ಲ ಆತ್ಮೀಯ ರೈತ ಬಾಂಧವರಿಗೆ, ರೈತ ಬಾಂಧವರ ಕುಟುಂಬದ ಸದಸ್ಯರಿಗೆ, ಬಂಧು ಮಿತ್ರರಿಗೆ, ಸ್ನೇಹಿತರಿಗೆ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆತ್ಮೀಯರೇ, ಈ ವಾರ ನಾವು ಎರಡು ಪ್ರಮುಖವಾದಂತಹ ದಿನಗಳನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈಗಾಗಲೇ ಒಂದು ದಿನವನ್ನು ಆಚರಣೆ ಮಾಡಿವಿ, ಇನ್ನು ನಾಳೆ ಒಂದು ಮುಖ್ಯವಾದಂತಹ ದಿನವನ್ನು ಆಚರಣೆ ಮಾಡವರಿದ್ದೀವಿ. ನಾನು ಹೇಳ್ತಾ ಇರುವಂತಹದ್ದೇನು ಅನ್ನೋದು ತಮ್ಮ ಊಹೆಗೆ ಬಂದಿರಬಹುದು. ನಿನ್ನೆ ಸೋಮವಾರ ದಿವಸ ಫೆಬ್ರವರಿ 13 ವಿಶ್ವ ರೇಡಿಯೋ ದಿನವನ್ನ ನಾವು ಆಚರಣೆ ಮಾಡಿದ್ವಿ. ಇದು ನಮಗ ನಿಮಗ ಎಲ್ಲರಿಗೂ ಹೆಮ್ಮೆ ತರುವಂತಹ ಒಂದು ವಿಷಯ. ರೇಡಿಯೋದ ಪ್ರಸಾರಕನಾಗಿ ಈ ದಿನದ ಬಗ್ಗೆ ವಿಶೇಷವಾಗಿ ತಮ್ಮ ಜೊತೆಗೆ ಮಾತಾಡೋದಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಇನ್ನೊಂದೇನಪ್ಪಾ ಅಂತಂದ್ರ, ನಾಳೆ 15ನೇ ತಾರೀಕು ರೇಡಿಯೋ ಕಿಸಾನ್ ದಿನ ಅಂತೇಳಿ ನಾವು ರಾಷ್ಟ್ರೀಯ ಮಟ್ಟದೊಳಗೆ ಆಚರಣೆ ಮಾಡ್ತಾ ಇದ್ದೀವಿ. ಅದರ ಬಗ್ಗೆನೂ ಕೂಡ ನಾನು ಕೆಲವು ಮಾತುಗಳನ್ನ ತಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದೇನೆ. ಆದ್ಮೇಲೆ ರೇಡಿಯೋ ಇಡೀ ಜಗತ್ತನ್ನೇ ಬದಲಾವಣೆ ಮಾಡಿದಂತಹ ಒಂದು ಅದ್ಭುತವಾದಂತಹ ಸಮೂಹ ಮಾಧ್ಯಮ ಅಂತ ಹೇಳಿ ಹೇಳಬಹುದು. ಇವತ್ತೇನಾದ್ರೂ ನಮ್ಮ ದೇಶ ಇರಬಹುದು, ಇಡೀ ಜಗತ್ತಿರಬಹುದು, ಇವತ್ತು ಈ ಮಟ್ಟದ ಪ್ರಗತಿ ಸಾಧಿಸೋದಕ್ಕೆ ಮೂಲ ತಳಹದಿಯಾಗಿದ್ದು ಅಂತಂದ್ರೆ ರೇಡಿಯೋ ಅಂತ ಹೇಳಿ ಹೇಳೋದಕ್ಕೆ ಯಾವುದೇ ಒಂದು ಅಡೆತಡೆ ಕೂಡ ಇಲ್ಲ. ಆ ಒಂದು ಶಕ್ತಿಯಿಂದಾಗಲೇ ಇವತ್ತು ರೇಡಿಯೋ ಸಲುವಾಗಿ ವಿಶ್ವಸಂಸ್ಥೆ ಒಂದು ದಿನವನ್ನ ಮೀಸಲಾಗಿ ಇಟ್ಟದ. ಪ್ರತಿ ವರ್ಷ ಫೆಬ್ರವರಿ 13ನೇ ತಾರೀಕು ರೇಡಿಯೋ ದಿನವನ್ನ ಆಚರಣೆ ಮಾಡಬೇಕು ಅನ್ನುವಂಥದ್ದು. ಇಡೀ ಜಗತ್ತಿನ ಜನರ ಬಾಳಿನೊಳಗ ರೇಡಿಯೋ ತಂದಂತಹ ಬದಲಾವಣೆಗಳು ಅಷ್ಟಿಷ್ಟಲ್ಲ, ಅದ್ಭುತವಾದಂತಹ ಒಂದು ಬದಲಾವಣೆಗಳನ್ನ ತಂದಿದೆ. ಪ್ರಗತಿ ಹೊಂದುವುದಕ್ಕೆ ಒಂದು ಸೋಪಾನವನ್ನ ಕಲ್ಪಿಸಿದೆ ಅಂತ ಹೇಳಿ ಹೇಳ್ಬೋದು. ಅವ್ರ ಮಕ್ಕಳಿರ್ಬಹುದು, ವಿದ್ಯಾರ್ಥಿಗಳಿರ್ಬಹುದು, ಮಹಿಳೆಯರಿರ್ಬಹುದು, ವೃದ್ಧರಿರ್ಬಹುದು, ಯಾರೇ ಇರ್ಬಹುದು, ಅವರಿಗೆ ರೇಡಿಯೋ ಇಲ್ಲ ಅಂತಂದ್ರ ಏನೋ ಒಂದು ಜೀವನದೊಳಗ ಇಲ್ಲ ಅನ್ನುವಂತಹ ಒಂದು ಭಾವನೆ ಯಾವತ್ತೂ ಕಾಡುವಂತಹದ್ದನ್ನ ಆ ರೇಡಿಯೋ ನಿರ್ಮಾಣ ಮಾಡಿದ್ದು ಸುಳ್ಳಲ್ಲ. ಇತ್ತೀಚಿನ ದಿನಗಳಲ್ಲಿ ರೇಡಿಯೋದ ಜಮಾನ ಇಲ್ಲ, ಇನ್ನೇನು ರೇಡಿಯೋ ಮುಗೀತು ಅನ್ನುವಂತಹ ಒಂದು ಸಂದರ್ಭ ಇದ್ದಾಗೂ ಸಹಿತ ಈ ಡಿಜಿಟಲ್ ಯುಗದೊಳಗೆ ಸಹಿತ ರೇಡಿಯೋ ತನ್ನ ಅಸ್ತಿತ್ವವನ್ನು ಉಳಿಸಿಕೊಂಡು ಇನ್ನೂ ವೇಗವಾಗಿ ನಾನು ಅವಶ್ಯದಿನಿ ಸಮಾಜಕ್ಕೆ ಅನ್ನುವಂತಹ ಒಂದು ಸಂದೇಶವನ್ನು ನೀಡ್ತಾ ಮತ್ತಿಷ್ಟು ವೇಗವಾಗಿ ಹೊಸ ಹೊಸ ಬದಲಾವಣೆಗಳ ಜೊತೆಗೆ, ಅದು ತಾಂತ್ರಿಕ ಬದಲಾವಣೆಗಳಿರಬಹುದು ಅಥವಾ ಅದರ ಕಾರ್ಯಕ್ರಮಗಳ ರೂಪುರೇಷೆಗಳಿರಬಹುದು ಅಥವಾ ಜನರ ಬೇಡಿಕೆಗಳಿಗೆ ಸ್ಪಂದಿಸಿ ಅವರಿಗೆ ಏನು ಬೇಕು, ಏನು ಅವಶ್ಯಕತೆನೋ ಅದನ್ನು ಕೊಡುವಂತಹ ಒಂದು ನಿಟ್ಟಿನೊಳಗೆ ತನ್ನನ್ನೇ ತಾನು ಬದಲಾವಣೆ ಮಾಡಿಕೊಂಡು ಜನರಿಗೆ ಇನ್ನೂ ಹತ್ತಿರವಾಗಿ ದಾಪುಗಾಲು ಹಾಕ್ತಾ ಇರುವಂತಹ ಒಂದು ಅದ್ಭುತವಾದಂತಹ ಮಾಧ್ಯಮ ಅಂತ ಹೇಳಿ ಇವತ್ತಿನ ದಿವಸನೂ ನಾವು ಹೇಳಬಹುದು. ಮುಂದಿನ ದಿನಗಳಲ್ಲಿ ಸಹಿತ ನಾವು ಇದರ ಬಗ್ಗೆ ಯಾವುದೇ ಸಂಶಯ ಇರಲಾರದೆ ಜನರಿಗೆ ಬೇಕಾದಂತಹ, ಜನರ ಹೃದಯದೊಳಗೆ ನೆಲೆಸಿರುವಂತಹ ಒಂದು ಮಾಧ್ಯಮ ಇದು ಅಂತೇಳಿ ನಿಸ್ಸಂಶಯವಾಗಿ ನಾವು ಹೇಳಬಹುದು. ಆದ್ಮೇಲೆ ಇಂಥ ಒಂದು ರೇಡಿಯೋದ ದಿನ ಶುರುವಾಗಿದ್ದು 2012. ಸ್ಪೇನ್ ದೇಶ ಒಂದು ಪ್ರಸ್ತಾವನೆಯನ್ನ ವಿಶ್ವಸಂಸ್ಥೆಯ ಮುಂದೆ ಇಟ್ಟಿತು, ಫೆಬ್ರವರಿ 13 ಈ ದಿನವನ್ನ ಆಚರಣೆ ಮಾಡೋಣ ಅಂತ ಹೇಳಿ. ಯಾಕಂತಂದ್ರ ವಿಶ್ವಸಂಸ್ಥೆ ಒಂದು ರೇಡಿಯೋ ಕೇಂದ್ರವನ್ನ ಫೆಬ್ರವರಿ 13, 1946 ಶುರು ಮಾಡಿತ್ತು. ಅದರ ನೆನಪಿಗಾಗಿ ಈ ಒಂದು ದಿನವನ್ನ ನಾವು ಆಚರಣೆ ಮಾಡುವಂತಹ ಒಂದು ಪ್ರಸ್ತಾವನೆಯನ್ನ ಸ್ಪೇನ್ ಸರ್ಕಾರ ಏನ್ಕೊಟ್ಟು ಅದನ್ನ ಮಾನ್ಯ ಮಾಡಿ ಪ್ರತಿ ವರ್ಷ 2012 ಈ ದಿನವನ್ನ ಆಚರಣೆ ಮಾಡಿಕೊಂಡು ಬರಲಾಗ್ತಾ ಇದೆ. ಪ್ರತಿ ಸಲನೂ ಒಂದೊಂದು ದೇಶದ ಜೊತೆಗೆ ಈ ದಿನವನ್ನ ಆಚರಣೆ ಮಾಡ್ತಾ ಇರುವಂತಹದ್ದು ಬಹಳ ಅರ್ಥಪೂರ್ಣವಾಗಿರುವಂತಹದ್ದು. ಈ ಸಲದ ಧ್ಯೇಯ ಬಹಳ ಮಹತ್ವದ ಧ್ಯೇಯ ಅದ. ಏನು ಧ್ಯೇಯ ಅಂತಂದ್ರ ರೇಡಿಯೋ ಮತ್ತು ಶಾಂತಿ ಅಂತೇಳಿ, ರೇಡಿಯೋ ಅಂಡ್ ಪೀಸ್. ಈ ಒಂದು ಧ್ಯೇಯೋದ್ದೇಶವನ್ನ ಇಟ್ಟುಕೊಂಡು ಈ ಸಲದ ರೇಡಿಯೋ ದಿನವನ್ನ ಈಗಾಗಲೇ ಆಚರಣೆ ಮಾಡಲಾಗಿದೆ. ಆದ್ರೆ ಅದರ ಆಚರಣೆಯ ವಿವಿಧ ಮಜಲುಗಳು ಮುಂದಿನ ದಿನಗಳಲ್ಲೂ ಸಹಿತ ಇರಬಹುದಾಗಿದೆ. ಇದು ನಿರಂತರವಾಗಿ ನಡೆಯುವಂತಹ ಒಂದು ಪ್ರಕ್ರಿಯೆ ಅಂತ ಹೇಳಿ ಹೇಳಬಹುದು. ಸಾಮಾನ್ಯವಾಗಿ ನಾವು ಒಂದು ಧ್ಯೇಯೋದ್ದೇಶವನ್ನ ಇಟ್ಟುಕೊಂಡು ಆಚರಣೆ ಮಾಡ್ತಾ ಇದ್ದೀವಿ. ಆದ್ರೆ ಇದರ ಜೊತೆಗೆ ವಿಶೇಷವಾಗಿ ಇನ್ನು 2 ಉಪಧ್ಯೇಯಗಳದಾವ. ಇದು ಬಹಳ ಖುಷಿ ಕೊಡುವಂತಹ ಒಂದು ವಿಚಾರ. ಏನು ಉಪಧ್ಯೇಯಗಳು ಅಂತಂದ್ರ, ಈ ರೇಡಿಯೋ ಮತ್ತು ಶಾಂತಿ ಈ ಒಂದು ಧ್ಯೇಯದ ಜೊತೆಗೇನೆ 2 ಉಪಧ್ಯೇಯಗಳು. ಏನು ಉಪಧ್ಯೇಯಗಳು ಅಂತಂದ್ರ, ರೇಡಿಯೋ ಇನ್ ಕಾನ್ಫ್ಲಿಕ್ಟ್ ಪ್ರಿವೆನ್ಷನ್ ಅಂತೇಳಿ, ಅಂದ್ರ ಸಂಘರ್ಷಗಳನ್ನ ತಡೆಯುವಂತಹ ಒಂದು ನಿಟ್ಟಿನೊಳಗ ರೇಡಿಯೋದ ಪಾತ್ರ ಏನಿದೆ ಅನ್ನೋದ್ರ ಬಗ್ಗೆ ಒಂದು ವಿಚಾರ ಮಾಡುದು. ಇನ್ನೊಂದೇನಪ್ಪಾ ಅಂತಂದ್ರ ಸಪೋರ್ಟ್ ಟು ಇಂಡಿಪೆಂಡೆಂಟ್ ರೇಡಿಯೋ, ಸ್ವತಂತ್ರ ರೇಡಿಯೋಗೆ ನಾವು ಬೆಂಬಲ ನೀಡುವಂತಹ ಒಂದು ಕೆಲಸ. ಈ 2 ಉಪಧ್ಯೇಯಗಳನ್ನು ಇಟ್ಟುಕೊಂಡು ಈ ಸಲದ ವಿಶ್ವ ರೇಡಿಯೋ ದಿನವನ್ನ ಆಚರಣೆ ಮಾಡಲಾಗ್ತಾ ಇದೆ. ಬಹಳ ಮಹತ್ವದ ಧ್ಯೇಯಗಳಿವು. ರೇಡಿಯೋದಿಂದಾಗಿ ಈ ವಿಶ್ವದೊಳಗ ಶಾಂತಿ ನೆಲೆಸುವುದು ಎಷ್ಟು ಸಮಂಜಸವಾದಂತಹದ್ದು, ಎಷ್ಟು ಉನ್ನತವಾದಂತಹ ಒಂದು ವಿಚಾರ ಇದು ಅಂತ ಹೇಳಿ ನಾವು ಅನ್ಕೊಳ್ಬಹುದು. ರೇಡಿಯೋದಿಂದ ಎಲ್ಲಾ ಸಾಧ್ಯ ಇದೆ. ಇಲ್ಲಿ ತನಕ ರೇಡಿಯೋ ಏನೇನ್ ಮಾಡಿದೋ ತಮಗೆಲ್ಲ ಗೊತ್ತಿರುವಂತಹದ್ದು. ಜನರಿಗೆ ಶಿಕ್ಷಣ ಕೊಟ್ಟು, ಜನರಿಗೆ ಮನರಂಜನೆ ಕೊಟ್ಟು, ಜನರಿಗೆ ಮಾಹಿತಿಯನ್ನ ಕೊಟ್ಟು, ಮತ್ತ ಇದಕ್ಕೊಂದು ವಿಶೇಷವಾದಂತಹ ಹೆಸರಿದೆ. ಅನೇಕ ಸಂದರ್ಭಗಳಲ್ಲಿ ನಾವು ತಮಗ ಹೇಳಿವಿ, ಈ ಒಂದು ಮಾಧ್ಯಮ ಏನದ, ಇದು ತುರ್ತು ಪರಿಸ್ಥಿತಿ ಒಳಗ ಬಹಳ ಉಪಯೋಗಕ್ಕೆ ಬರುವಂತಹ ಒಂದು ಮಾಧ್ಯಮ ಅಂತ ಹೇಳಿ, ಅದನ್ನ ಇಂಗ್ಲಿಷ್ನೊಳಗೆ ನಾವು ಮೀಡಿಯಾ ಆಫ್ ಕ್ರೈಸಿಸ್ ಅಂತ ಹೇಳಿ ಕರಿತೀವಿ. ಅಂದ್ರೆ ಕಷ್ಟಕರ ಸಂದರ್ಭಗಳಲ್ಲಿ ಅತ್ಯಂತ ಸಹಾಯಕ ಬರುವಂತಹ ಒಂದು ಮಾಧ್ಯಮ ಅಂತ ಹೇಳಿ. ಇದು ಬಹಳಷ್ಟು ಸಂದರ್ಭಗಳಲ್ಲಿ ನಾವು ನೋಡಿವೆ, ಭೂಕಂಪ ಇರಬಹುದು, ಪ್ರವಾಹಗಳಿರಬಹುದು, ಮತ್ತೆ ಇನ್ನೂ ಅನೇಕ ಅಪಘಾತಗಳಿರಬಹುದು. ಇಂಥ ಒಂದು ಸಂದರ್ಭದೊಳಗ ರೇಡಿಯೋ ಜನಕ್ಕೆ ಲಭಿಸಿದಂತಹ ಒಂದು ದೊಡ್ಡ ಅಸ್ತ್ರ ಅಂತೇನೆ ಹೇಳಬಹುದು. ನಮ್ಮ ದೇಶದ ಸರ್ವತೋಮುಖ ಬೆಳವಣಿಗೆಯೊಳಗ ರೇಡಿಯೋ ತನ್ನದೇ ಆದಂತಹ ಪಾತ್ರ ವಹಿಸಿದೆ. ಕಳೆದ 80-85 ವರ್ಷಗಳಲ್ಲಿ ಇಡೀ ದೇಶದ ಚಿತ್ರಣವನ್ನ ರೇಡಿಯೋ ಬದಲು ಮಾಡಿದ್ದು ಸುಳ್ಳಲ್ಲ. ನಾವು ಸ್ವತಂತ್ರ ಸಿಕ್ಕಾಗ ಆಹಾರ ಉತ್ಪಾದನೆಯೊಳಗ ಬಹಳಷ್ಟು ಹಿಂದಿದ್ವಿ. ಆದ್ರ ಮುಂದೆ ಹಸಿರು ಕ್ರಾಂತಿ ಆಗುವಂತಹ ಒಂದು ಸಂದರ್ಭದೊಳಗ ರೇಡಿಯೋದ ಪಾತ್ರ ಬಹಳ ಹಿರಿದಾಯ್ತು ಅಂತ ಹೇಳಿ ಹೇಳ್ಬೋದು. ಆ ಟೈಮ್ನೊಳಗ ಸುಮಾರು 60-70 ನಡುವೆ ಏನಾಯ್ತಪ್ಪ ಅಂತಂದ್ರ, ರೈತರ ಸಲುವಾಗಿನೇ ಒಂದು ಕಾರ್ಯಕ್ರಮವನ್ನ ಮಾಡಿ ಪ್ರಸಾರ ಮಾಡುವಂತಹ ಒಂದು ಕೆಲಸವನ್ನ ಸರ್ಕಾರ ಆರಂಭಿಸಿತು. ಅದೇ ಇಡೀ ದೇಶದೊಳಗ ಒಂದೇ ಸಮಯಕ್ಕೆ ಕೃಷಿರಂಗ ಕಾರ್ಯಕ್ರಮ ಪ್ರಸಾರ ಮಾಡುವಂತಹದ್ದು. ಕೃಷಿ ಕ್ಷೇತ್ರದೊಳಗ ಆಗ್ತಾ ಇರುವಂತಹ ಬದಲಾವಣೆಗಳನ್ನ ನಮ್ಮ ರೈತರ ಗಮನಕ್ಕೆ ತರುವಂತಹದ್ದು, ಆ ಮೂಲಕ ಏನೇನು ಹೊಸ ಹೊಸ ಸಂಶೋಧನೆಗಳಾಗ್ತಾ ಇದ್ದಾವೆ ಅಂತ ಸಂಶೋಧನೆಗಳನ್ನ ಜನರಿಗೆ ನೇರವಾಗಿ ಕ್ಲುಪ್ತ ಸಮಯದೊಳಗ ಮತ್ತ ಅಗದಿ ಕಡಿಮೆ ಸಮಯದೊಳಗ ಮುಟ್ಟಿಸುವಂತಹ ಏಕೈಕ ಮಾಧ್ಯಮವಾಗಿ ರೇಡಿಯೋವನ್ನ ಸರ್ಕಾರ ಅಪ್ಪಿಕೊಂಡಿತು. ಮತ್ತ ಅದು ಅನ್ಕೊಂಡಾಗನೆ ರೇಡಿಯೋ ಕೂಡ ಆ ಕೆಲಸವನ್ನ ಸಾಧಿಸಿತು ಅಂತ ಹೇಳಿ ಹೇಳ್ಬಹುದು. ವಿಜ್ಞಾನಿಗಳಿಂದ ನೇರವಾಗಿ ನಮ್ಮ ರೈತರಿಗೆ ಹೊಸ ಹೊಸ ತಳಿಗಳ ಬಗ್ಗೆ, ಹೊಸ ಹೊಸ ವಿಧಾನಗಳ ಬಗ್ಗೆ, ಹೊಸ ಪದ್ಧತಿಗಳ ಬಗ್ಗೆ ಜನರಿಗೆ ತಿಳಿಸಿ ಅವರಿಗೆ ಪಾಠ ಮಾಡುವಂತಹ ಒಂದು ಕೆಲಸವನ್ನ ಕೃಷಿರಂಗ ಕಾರ್ಯಕ್ರಮಗಳ ಮೂಲಕ ರೇಡಿಯೋ ಮಾಡ್ತಾ ಬಂತು. ಇಂಥ ಪಾಠಗಳ ಮಹಿಮೆಯಿಂದಾಗಿ ಏನಾಯ್ತು ಅಂತಂದ್ರ, ರೈತರಲ್ಲಿ ತಿಳುವಳಿಕೆ ಮೂಡಿ, ಜಾಗೃತಿ ಮೂಡಿ, ಅವರು ಆಧುನಿಕ ಕೃಷಿ ಪದ್ಧತಿಯನ್ನ ಅಳವಡಿಸಿಕೊಂಡು ನಮ್ಮ ದೇಶ ಆಹಾರ ಉತ್ಪಾದನೆ ಒಳಗ ಸ್ವಾವಲಂಬಿ ಆಗುವಂತಹ ಒಂದು ಸಾಧನೆಯನ್ನ ಅವರು ಮಾಡುವುದಕ್ಕ ಸಾಧ್ಯ ಆಯ್ತು. ಆ ಹಸಿರು ಕ್ರಾಂತಿ ಏನ್ ಆಯ್ತಲ್ಲ ಅದರ ನಂತರ ನಮ್ಮ ಕೃಷಿ ಕ್ಷೇತ್ರ ಆಗ್ಲಿ ರೈತರಾಗ್ಲಿ ಹಿಂದೆ ನೋಡಿದ್ದೇ ಇಲ್ಲ ಅನ್ನುವಂತ ಮಾತನ್ನ ನಾವು ಈ ಸಂದರ್ಭದೊಳಗ ಬಹಳ ಹೆಮ್ಮೆಯಿಂದ ಎದೆ ತಟ್ಟಿ ಹೇಳಬೇಕು. ಅವಾಗೇನು ಶುರುವಾದಂತಹ ಈ ಪ್ರಗತಿಯನ್ನಾಗಲೋಟ ಇವತ್ತಿಗೂ ಕೂಡ ಮುಂದುವರೆದದ. ಏನು ಹೊಸ ತಂತ್ರಜ್ಞಾನಗಳ ಬೆಳವಣಿಗೆ ಆಗ್ತಾ ಇದ್ದಾವ ಅದನ್ನ ರೈತರಿಗೆ ಮುಟ್ಟಿಸುವಂತಹ ಕೆಲಸವನ್ನ ನಿರಂತರವಾಗಿ ಮಾಡ್ಕೋತ ಬಂದು ಈಗ ನಾವು ಆಹಾರ ಧಾನ್ಯಗಳನ್ನ ರಫ್ತು ಮಾಡ್ತಾ ಇದ್ದೀವಿ, ಹಣ್ಣುಗಳನ್ನ ರಫ್ತು ಮಾಡ್ತಾ ಇದ್ದೀವಿ, ಮಸಾಲೆ ಪದಾರ್ಥಗಳನ್ನ ರಫ್ತು ಮಾಡ್ತಾ ಇದ್ದೀವಿ, ಮತ್ತೆ ಕೃಷಿ ಮತ್ತು ಕೃಷಿಗೆ ಸಂಬಂಧಪಟ್ಟಂತಹ ಕ್ಷೇತ್ರಗಳ ಅನೇಕ ಉತ್ಪಾದನೆಗಳನ್ನ ನಾವು ಇವತ್ತ ಜಗತ್ತಿನ ಅನೇಕ ರಾಷ್ಟ್ರಗಳಿಗೆ ಕಳಿಸಿಕೊಡುವಂತಹ ಒಂದು ಬಲವನ್ನ ಪಡ್ಕೊಂಡಿದ್ದೀವಿ ಅಂತ ಹೇಳ್ಬಹುದು. ಕ್ಷೀರಕ್ರಾಂತಿ ಒಳಗಂತೂ ನಮ್ಮ ದೇಶ ಅದ್ವಿತೀಯವಾದಂತಹದ್ದು, ಅದು ತಮಗೆಲ್ಲ ಗೊತ್ತಿರಲಿ. ಇಂಥ ಸಾಧನೆ ಮಾಡೋದಕ್ಕ ಈಗಿನ ಸಮಯ ಏನದ, ಈ ಸಮಯ ರೇಡಿಯೋಕ ಒಂದು ಬಹಳ ದೊಡ್ಡ ಸ್ಪರ್ಧೆಯನ್ನು ಒಡ್ಡುವಂತಹ ಕಾಲ ಅಂತ ಹೇಳಿ ಹೇಳ್ಬಹುದು. ಈ ಸಮಯದೊಳಗ ತಾವು ನೋಡ್ತಾ ಇದ್ದೀರಿ, ಅನೇಕ ಮಾಧ್ಯಮಗಳು ಇವತ್ತ ದೇಶದೊಳಗ ಜಗತ್ತಿನೊಳಗ ರಾರಾಜಿಸ್ತಾ ಇದ್ದಾವ, ವಿಜೃಂಭಿಸ್ತಾ ಇದ್ದಾವ. ದೃಶ್ಯ ಮಾಧ್ಯಮಗಳ ಭರಾಟೆ ಬಹಳಷ್ಟು ಆಗ್ಯದ. ಅದ್ರ ಜೊತೆಗೆ ಇನ್ನೂ ಒಂದು ಮುಖ್ಯವಾದಂತಹ ಒಂದು ಮಾಧ್ಯಮ ಸೇರಿಕೊಂಡದೆ, ಅದೇ ಸಾಮಾಜಿಕ ಮಾಧ್ಯಮ, ಸೋಷಿಯಲ್ ಮೀಡಿಯಾ ಅಂತ ನಾವು ಇವತ್ತಿನ ದಿವಸ ಏನ್ ಹೇಳ್ತಾ ಇದ್ದೀವಿ. ಸೋಷಿಯಲ್ ಮೀಡಿಯಾ ಬಹಳಷ್ಟು ಪ್ರಭಾವಶಾಲಿಯಾದಂತಹ ಒಂದು ಮೀಡಿಯಾ ಆಗಿ ಮಾಧ್ಯಮವಾಗಿ ಹೊರಹೊಮ್ಮತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಇಂಥ ಒಂದು ಸಮಯದೊಳಗ ರೇಡಿಯೋದ ಪ್ರಸ್ತುತತೆ ಬಗ್ಗೆ ವಿಚಾರ ಮಾಡಿದ್ರೆ ಕೆಲವೊಮ್ಮೆ ರೇಡಿಯೋಕ್ಕೆ ಹಿನ್ನಡೆ ಆಗ್ತದೇನೋ ಅನ್ನುವಂತಹ ಒಂದು ಆತಂಕ ಬಹುಶಃ ಎಲ್ಲರಲ್ಲೂ ಮನೆ ಮಾಡಿತ್ತು ಅಂತ ಹೇಳಿ ಹೇಳ್ಬಹುದು. ಆದ್ರೆ ಈಗಿನ ಒಂದು ಸನ್ನಿವೇಶವನ್ನ ನೋಡಿದ್ರೆ ರೇಡಿಯೋ ತನ್ನಲ್ಲಿ ಮಾಡಿಕೊಂಡಂತಹ ಬದಲಾವಣೆಗಳಿಂದಾಗಿ ಇನ್ನ ಮುಂದಿನ ದಿನಗಳಲ್ಲೂ ಸಹಿತ ಇದು ಇನ್ನೂ ಒಂದು ಪ್ರಬಲ ಜನರ ಮಾಧ್ಯಮವಾಗಿಯೇ ಉಳಿತದ ಅನ್ನುವಂತಹ ಒಂದು ದೃಶ್ಯವನ್ನ ನಾವು ನೋಡಬಹುದಾಗಿದೆ. ಇವತ್ತು ಸಹಿತ ನಮ್ಮ ಜನರು ರೇಡಿಯೋವನ್ನ ಪ್ರೀತಿ ಮಾಡ್ತಾ ಇದ್ದಾರೆ ಅನ್ನೋದಕ್ಕ ರೇಡಿಯೋದ ಬಗ್ಗೆ ಅವರ ಕುತೂಹಲ, ಅವರು ಸ್ಪಂದಿಸುವಂತಹ ರೀತಿಯಿಂದನೇ ಗೊತ್ತಾಗ್ತದ. ಅಲ್ಲದೆ ಅಂಕಿ ಅಂಶಗಳು ಸಹಿತ ಅದನ್ನೇ ಹೇಳ್ತಾ ಇದ್ದಾವೆ. ಇವತ್ತಿನ ದಿವಸ ತಂತ್ರಜ್ಞಾನದೊಳಗೆ ಏನು ಬದಲಾವಣೆ ಆಗಿದೆ ಅದನ್ನೆಲ್ಲ ರೇಡಿಯೋ ಇವತ್ತಿನ ದಿವಸ ಅಳವಡಿಸಿಕೊಂಡದ. ಡಿಜಿಟಲ್ ಸಮಯದ ಸಂದರ್ಭದೊಳಗೆ ಸಹಿತ ಏನೇನು ಬದಲಾವಣೆಗಳಾಗ್ತಾ ಇದ್ದಾವ ಅವುಗಳನ್ನ ತನ್ನಲ್ಲಿ ಅಳವಡಿಸಿಕೊಂಡು ಜನರ ಹತ್ತಿರ ಹೋಗುವಂತಹ ಒಂದು ಕೆಲಸವನ್ನ ರೇಡಿಯೋ ಮಾಡ್ತಾ ಇದೆ. ಅದಕ್ಕ ಅನೇಕ ಆಪ್ಗಳೇ ಸಾಕ್ಷಿ. ನಮ್ಮಲ್ಲಿ ಇರುವಂತಹ ಒಂದು ನ್ಯೂಸ್ ಆನ್ ಏರ್ ಆಪ್ ಏನಿದೆ, ಆ ನ್ಯೂಸ್ ಆನ್ ಏರ್ ಆಪ್ ದಿಂದ ಇಡೀ ಜಗತ್ತಿನೊಳಗ ರೇಡಿಯೋ ಮತ್ತೆ ತನ್ನ ಪ್ರಭಾವವನ್ನ ಬೀರ್ತಾ ಇರುವುದು ಕಂಡು ಬಂದಿರುವಂತಹ ಒಂದು ಸತ್ಯ ಅಂತ ಹೇಳಿ ಅನೇಕ ತಜ್ಞರು ಹೇಳ್ತಾ ಇದ್ದಾರೆ, ಮತ್ತೆ ವಿಶ್ಲೇಷಕರು ಕೂಡ ಅಭಿಪ್ರಾಯ ಪಡ್ತಾ ಇದ್ದಾರೆ. ಯಾವ ರೀತಿ ಜನರ ಹತ್ರ ಇತ್ತು ಇಲ್ಲಿ ತನಕ ರೇಡಿಯೋ, ಈಗ ರೇಡಿಯೋ ಸೆಟ್ಗಳು ಕಡಿಮೆ ಆಗಿರ್ಬಹುದು, ಆದ್ರೆ ಯಾವತ್ತೂ ಜನರ ಹತ್ತಿರ ಇರುವಂತಹ ಮೊಬೈಲ್ನೊಳಗ ತನ್ನನ್ನು ತಾನು ಸ್ಥಾಪಿಸಿಕೊಂಡು ಅವರಿಗೆ ಇನ್ನೂ ಹತ್ತಿರವಾಗಿ ವೈಯಕ್ತಿಕವಾದಂತಹ ಅಣ್ಣನ ಪಾತ್ರವನ್ನಿರಬಹುದು, ಅಪ್ಪನ ಪಾತ್ರವನ್ನಿರಬಹುದು, ತಾಯಿಯ ಪಾತ್ರವನ್ನಿರಬಹುದು, ಗೆಳೆಯನ ಪಾತ್ರವನ್ನಿರಬಹುದು, ಪ್ರೇಮಿಯ ಪಾತ್ರವನ್ನಿರಬಹುದು, ಈ ರೇಡಿಯೋ ಇವತ್ತಿನ ದಿವಸ ಮಾಡುವುದಕ್ಕೆ ಸಿದ್ಧವಾಗಿದೆ, ಮಾಡ್ತಾ ಇದೆ ಅನ್ನೋದೇ ಈ ಒಂದು ಮಾಧ್ಯಮದ ಪ್ರಬಲವಾದಂತಹ ಒಂದು ಶಕ್ತಿ ಅಂತ ಹೇಳಿ ಹೇಳಬಹುದು. ಆತ್ಮೀಯರೇ, ಏನು ತಾವು ಇಲ್ಲಿ ತನಕ ರೇಡಿಯೋಕ ತಮ್ಮ ಹೃದಯದೊಳಗೆ ಸ್ಥಾನ ಕೊಟ್ಟಿದ್ದೀರಿ, ಅದಕ್ಕಾಗಿ ತಮಗೆ ಈ ಸಂದರ್ಭದೊಳಗ ತುಂಬು ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಸಹಿತ ಇದನ್ನ ಉಳಿಸಿ ಬೆಳೆಸುವಂತಹ ಒಂದು ಜವಾಬ್ದಾರಿ ತಮ್ಮೆಲ್ಲರ ಮೇಲೆ ಇದೆ. ಇದರೊಳಗ ತಾವು ಯಾವತ್ತೂ ನಮಗ ಸಾಥ್ ಕೊಡ್ತೀರಿ ಅಂತ ಹೇಳಿ ನಾವು ಭಾವಿಸ್ತೀವಿ. ಇನ್ನೊಂದು ಮುಖ್ಯವಾದ ದಿನಾಚರಣೆ ಬಗ್ಗೆ ಹೇಳಿದ್ದೆ, ಅದೇ ರೇಡಿಯೋ ರೈತ ದಿನ ಅಂತ ಹೇಳಿ. ಇದನ್ನ ಪ್ರತಿ ವರ್ಷ ಫೆಬ್ರವರಿ 15 ಆಚರಣೆ ಮಾಡಲಾಗ್ತಾ ಇದೆ. ಇದರ ಬಗ್ಗೆ ಬಹುಶಃ ಬಹಳಷ್ಟು ಜನರಿಗೆ ಜಾಗೃತಿ ಮೂಡಿಲ್ಲ ಅಂತ ಹೇಳಿ ಅಂತ ಅನಿಸ್ತದ. ಅದಕ್ಕ ಇವತ್ತಿನ ದಿವಸ ಈ ಒಂದು ಅವಕಾಶ ಇದಕ್ಕ ನಾನು ಬಳಸಿಕೊಳ್ತಾ ಇದ್ದೇನೆ. ಆದ್ಮೇಲೆ 2004 ಒಳಗ ಕೇಂದ್ರ ಸರ್ಕಾರ ಒಂದು ಹೊಸ ಕಾರ್ಯಕ್ರಮವನ್ನ, ಅಂದ್ರೆ ರೈತರಿಗಾಗಿನೇ ಒಂದು ಹೊಸ ಕಾರ್ಯಕ್ರಮವನ್ನ, ಒಂದು ಹೊಸ ಹೆಸರಿನಿಂದ ಶುರು ಮಾಡುವಂತಹ ಒಂದು ಕೆಲಸವನ್ನ ಫೆಬ್ರವರಿ 15 ಮಾಡಿತು. ಅದೇನಪ್ಪಾ ಅಂತಂದ್ರ ಕಿಸಾನ್ ವಾಣಿ ಅನ್ನುವಂಥದ್ದು. ಈಗ ಹೆಂಗ ನಮ್ಮ ಕೃಷಿರಂಗ ಕಾರ್ಯಕ್ರಮ ಮೀಡಿಯಂ ವೇವ್ ಕೇಂದ್ರಗಳ ಮೂಲಕ ಪ್ರಸಾರ ಆಗ್ತಾ ಇತ್ತು, ಅದೇ ರೀತಿಯಾಗಿ ಲೋಕಲ್ ರೇಡಿಯೋ ಸ್ಟೇಷನ್ಗಳು ಅಂತಂದ್ರ FM ಕೇಂದ್ರಗಳೇನದಾವ, ವಿಜಯಪುರ ಇರಬಹುದು, ಹೊಸಪೇಟೆ ಇರಬಹುದು, ಕಾರವಾರ ಇರಬಹುದು, ಚಿತ್ರದುರ್ಗ ಇರಬಹುದು, ಇಂಥ FM ಕೇಂದ್ರಗಳೇನದಾವ, ಇಂಥ FM ಕೇಂದ್ರಗಳ ಮೂಲಕ ಕಿಸಾನ್ ವಾಣಿ ಅನ್ನುವಂಥ ಕಾರ್ಯಕ್ರಮವನ್ನ ಪ್ರಯೋಜನೆ ಮಾಡುವುದಕ್ಕ ಶುರು ಮಾಡಿತು. ಅಂತಂದ್ರ ನಮ್ಮ ರೈತರಿಗೆ ಲೋಕಲ್ ಮಟ್ಟದೊಳಗ, ಅವರವರ ಮಟ್ಟದೊಳಗೆ, ಅವರವರ ಸುತ್ತಮುತ್ತಲ ಅವರಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿಗೆ ಉತ್ತರಗಳನ್ನ ಕಂಡುಕೊಳ್ಳುವಂತಹದ್ದು, ತಜ್ಞರನ್ನ ಪರಿಚಯ ಮಾಡಿಸುವಂತಹದ್ದು, ಈ ಕೆಲಸಗಳನ್ನ ಮಾಡುವುದಕ್ಕ ಕಿಸಾನ್ ವಾಣಿ ಅನ್ನುವಂತಹ ಒಂದು ಕಾರ್ಯಕ್ರಮವನ್ನ ಶುರು ಮಾಡಿತು. ಶುರು ಮಾಡುವಂತಹ ಒಂದು ಸಂದರ್ಭದೊಳಗ ಕೆಲವೇ ಕೆಲವು ಕೇಂದ್ರಗಳಲ್ಲಿ ಇದು ಆರಂಭ ಆಯಿತು. ಮುಂದೆ ಇವುಗಳ ಸಂಖ್ಯೆ 26ಕ್ಕೇರಿತು. ಇವತ್ತಿನ ದಿವಸ ಕಿಸಾನ್ ವಾಣಿಯ ಜನಪ್ರಿಯತೆಯಿಂದಾಗಿ ಮತ್ತು ಸರ್ಕಾರದ ಒಂದು ಆಶಯದಿಂದಾಗಿ ಇದಕ್ಕೆ ಬಲ ಕೊಡಬೇಕು, ನಮ್ಮ ರೈತರಿಗೆ ಅವರಲ್ಲಿ ಶಕ್ತಿ ತುಂಬಬೇಕು, ಅವರಲ್ಲಿ ಜ್ಞಾನವನ್ನ ಹೆಚ್ಚಿಸಬೇಕು ಅನ್ನುವಂತಹ ಒಂದು ವಾಂಛೆಯಿಂದ ಮತ್ತ ರೈತರ ಸಲುವಾಗಿ ಸರ್ಕಾರ ಏನ್ ಮಾಡ್ತಾ ಇದೆ ಅನ್ನುವಂತಹ ವಿಚಾರವನ್ನ ತಿಳಿಸುವುದಕ್ಕ ಏನ್ ಯೋಜನೆಗಳದಾವ ಅವುಗಳನ್ನ ನೇರವಾಗಿ ಅವರಿಗೆ ಮುಟ್ಟಿಸುವಂತಹ ಒಂದು ಕೆಲಸಕ್ಕಾಗಿ ಈ ಒಂದು ಕಾರ್ಯಕ್ರಮವನ್ನ ಇನ್ನೂ ವಿಸ್ತಾರ ಮಾಡಿತು. ಈಗ ಇವತ್ತಿನ ದಿವಸ ಒಟ್ಟು 97 ಕೇಂದ್ರಗಳಿಂದ ಕಿಸಾನ್ ವಾಣಿ ಅನ್ನುವಂತಹ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ಇದರೊಳಗ ರೈತರ ಸಂದರ್ಶನಗಳು, ಪ್ರಗತಿಪರ ರೈತರಿರಬಹುದು, ಆಮೇಲೆ ಸಾಧಕ ರೈತರಿರಬಹುದು, ಹೊಸ ವಿಚಾರಗಳನ್ನು ಹೊಂದಿರುವಂತಹ ರೈತರಿರಬಹುದು, ಅಧಿಕಾರಿಗಳು ಎಲ್ಲರೂ ಈ ಕಾರ್ಯಕ್ರಮದೊಳಗೆ ಭಾಗವಹಿಸಿ ತಮಗ ತಿಳುವಳಿಕೆ ನೀಡುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದರಿಂದ ಸಾಕಷ್ಟು ಬದಲಾವಣೆಗಳು ಸ್ಥಳೀಯ ಮಟ್ಟದೊಳಗೆ ಆಗ್ತಾ ಇರುವುದನ್ನ ನಾವು ನೋಡ್ತಾ ಇದ್ದೀವಿ. ಇಂತಹ ಬದಲಾವಣೆಗಳಿಂದಾಗಿ ಇನ್ನು ಮುಂದಿನ ದಿನಗಳಲ್ಲಿ ಈ ಒಂದು ರೇಡಿಯೋ ಜಾಲದ ವಿಸ್ತಾರವನ್ನ ಕೂಡ ಹೆಚ್ಚಿಗೆ ಮಾಡಬೇಕು ಅನ್ನುವಂತಹ ಒಂದು ನಿಟ್ಟಿನೊಳಗೆ ಸರ್ಕಾರ ಇದೆ. ಈಗಾಗಲೇ FM ಕೇಂದ್ರಗಳು 65%ರಷ್ಟು ಜನರನ್ನ ತಲುಪ್ತಾ ಇದ್ದಾವೆ. ಇದು 90%ಕ್ಕಿಂತ ಹೆಚ್ಚಾಗಬೇಕು ಅನ್ನುವಂತಹ ಒಂದು ನಿಟ್ಟಿನೊಳಗೆ ಕಾರ್ಯವನ್ನ ಮಾಡುವುದಕ್ಕ ಸರ್ಕಾರ ಉದ್ಯುಕ್ತ ಆಗಿದೆ. ಇಡೀ ದೇಶದೊಳಗೆ ಇವತ್ತಿನ ದಿವಸ ನಾವು ನೋಡ್ತಾ ಇದ್ದೀವಿ ಸುಮಾರು 400ಕ್ಕೂ ಹೆಚ್ಚು ರೇಡಿಯೋ ಕೇಂದ್ರಗಳು ಕೆಲಸ ಮಾಡ್ತಾ ಇದ್ದಾವೆ. ಸರ್ಕಾರಿ ಆಕಾಶವಾಣಿ ಕೇಂದ್ರಗಳಿರಬಹುದು, ಅದರ ಜೊತೆಗೆ ಏನು ಮುಕ್ತವಾಗಿದೆ ಈ ಮಾಧ್ಯಮದ ಕ್ಷೇತ್ರ, ಇಲ್ಲಿ ಈಗ ಖಾಸಗಿ ಚಾನೆಲ್ಗಳು ಕೂಡ ಕೆಲಸ ನಿರ್ವಹಿಸ್ತಾ ಇರುವುದನ್ನ ತಾವು ನೋಡ್ತಾ ಇದ್ರಿ. ಆಕಾಶವಾಣಿಯ ಸುಮಾರು 250 ಕೇಂದ್ರಗಳು ಇವತ್ತಿನ ದಿವಸ ಕೆಲಸ ನಿರ್ವಹಿಸ್ತಾ ಇದ್ದಾವೆ. ಖಾಸಗಿಯವರು ಸೇರಿ ಸುಮಾರು 400 ಕೇಂದ್ರಗಳು ಇವತ್ತು ದೇಶದೊಳಗೆ ಪೈಪೋಟಿಗಿಳಿದು ಜನರನ್ನ ಒಲಿಸಿಕೊಳ್ಳುವಲ್ಲಿ ನಿರತ ಆಗಿದ್ದಾವೆ. ವಿಶ್ವ ರೇಡಿಯೋ ದಿನದ ಈ ಶುಭ ಸಂದರ್ಭದೊಳಗೆ ನಮ್ಮ ಹೆಮ್ಮೆಯ ಆದರಣೀಯ ಪ್ರಧಾನಮಂತ್ರಿಗಳು ರೇಡಿಯೋಕ್ಕೆ ಸಂಬಂಧಪಟ್ಟಂತಹ ಎಲ್ಲರಿಗೂ ಶುಭ ಹಾರೈಸಿದ್ದಾರೆ. ಸೃಜನಶೀಲ ಮತ್ತ ನವನವೀನವಾದಂತಹ ಕಾರ್ಯಕ್ರಮಗಳಿಂದ ಜನತೆಯ ಬಾಳನ್ನ ರೇಡಿಯೋ ಯಾವತ್ತೂ ಬೆಳಗುತ್ತಿರಲಿ ಅಂಥೇಳಿ ಅವರು ಹಾರೈಸ್ತಾ ಇದ್ದಾರೆ. ಅಲ್ಲದೆ ಇನ್ನೊಂದು ಮುಖ್ಯವಾದಂತಹ ಒಂದು ವಿಚಾರ, ಫೆಬ್ರವರಿ 26 ಮನ್ ಕಿ ಬಾತ್ ಪ್ರಸಾರ ಆಗ್ತಾ ಇದೆ. ಅದಕ್ಕಾಗಿ ರೇಡಿಯೋದ ಬಗೆಗಿನ ತಮ್ಮ ವಿಚಾರಗಳನ್ನ, ಅನಿಸಿಕೆಗಳನ್ನ ತಾವು ಕೂಡ ವ್ಯಕ್ತ ಮಾಡಬಹುದು. ಅದಕ್ಕಾಗಿ ತಾವು ಮೈಗೌ ವೆಬ್ಸೈಟ್ಗೆ ಹೋಗಬಹುದು, ನಮ್ಮ ಆಪ್ನಲ್ಲಿ ಕೂಡ ತಮ್ಮ ವಿಚಾರಗಳನ್ನ ವ್ಯಕ್ತ ಮಾಡಬಹುದು. ಅಲ್ಲದೆ ಈಗ ಮುಂದೆ ಹೇಳುವಂತಹ ನಂಬರಿಗೆ ಕರೆ ಮಾಡಿ ತಮ್ಮ ವಿಚಾರಗಳನ್ನ ರೆಕಾರ್ಡ್ ಮಾಡಬಹುದು. 1800117800 ಈ ನಂಬರ್ನ ಸಂಪರ್ಕ ಮಾಡಿ ತಾವು ತಮ್ಮ ವಿಚಾರಗಳ ಬಗ್ಗೆ ಪ್ರಧಾನಿಯವರೊಂದಿಗೆ ಹಂಚಿಕೊಳ್ಳಬಹುದು. ಆತ್ಮೀಯರೇ, ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ನಾವು ಮುಂದಿನ ಹಂತಕ್ಕೆ ಹೋಗೋಣ. ಮುಂದಿನ ಹಂತ ಮುಂದಿನ ವಾರದ ಮುನ್ನೋಟ. ಮುಂದಿನ ದಿನಗಳಲ್ಲಿ ಆತ್ಮೀಯರೇ, ನಮ್ಮ ಮುಂದಿರುವಂತಹ ವಾರ ಅಂದ್ರ ಬುಧವಾರ ಫೆಬ್ರವರಿ 15 ಬರುವ ಮಂಗಳವಾರ ಫೆಬ್ರವರಿ 21 ತನಕ ಇರುವಂತಹ ವಾರದ ಅವಧಿಯೊಳಗ ನಮ್ಮ ಭಾಗದ ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟ್, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು, ಅಲ್ಲದೆ ಜೈರಾಬಾದ್ ತಾಲೂಕೊಳಗ ವಾತಾವರಣದ ನಡವಳಿಕೆ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನಾವೀಗ ಗಮನಿಸೋಣಂತ. ಸುಲಭವಾಗಿ ಹೇಳಬೇಕು ಅಂತಂದ್ರ ನಮ್ಮ ಎಲ್ಲ ಜಿಲ್ಲೆಗಳಲ್ಲಿ ಕಳೆದ ವಾರ ಯಾವ ರೀತಿಯಾದಂತಹ ವಾತಾವರಣ ಇತ್ತು ಅದೇ ರೀತಿಯಾದಂತಹ ಒಣ ಬಿಸಿಲಿನ ವಾತಾವರಣ ಇರಬಹುದಾಗಿದೆ. ಸ್ವಚ್ಛವಾದಂತಹ ಪ್ರಸನ್ನದಾಯಕವಾದಂತಹ ಬಿಸಿಲಿರಬಹುದು. ಗರಿಷ್ಠ ತಾಪಮಾನ ಸ್ವಲ್ಪ ಹೆಚ್ಚಾಗುವಂತಹ ಸಾಧ್ಯತೆಗಳದಾವ. 32-33 ಡಿಗ್ರಿ ಸೆಲ್ಸಿಯಸ್ ಗರಿಷ್ಠ ಸರಾಸರಿ ತಾಪಮಾನ ಇರಬಹುದು. ಕನಿಷ್ಠ ತಾಪಮಾನಗಳು ಕೂಡ ಹೆಚ್ಚಾಗುವಂತಹ ಸಾಧ್ಯತೆಗಳು ಇದ್ದೇ ಇರ್ತಾವ. 21-22 ಡಿಗ್ರಿ ಸೆಲ್ಸಿಯಸ್ ಸರಾಸರಿ ಕನಿಷ್ಠ ಉಷ್ಣ ತಾಪಮಾನ ಇರಬಹುದಾಗಿದೆ. ಹೆಚ್ಚಿನ ಬದಲಾವಣೆಗಳು ಏನು ಕಾಣಿಸ್ತಾ ಇಲ್ಲ. ಒಂದ್ ವೇಳೆ ಬದಲಾವಣೆಗಳು ಕಂಡು ಬಂದು ಅಂತಂದ್ರ ನಾವು ತಮ್ಮ ಗಮನಕ್ಕೆ ತರ್ತಾ ಇರ್ತೀವಿ. ಮುಂಜಾನೆ 6:40 ರೈತರಿಗೆ ಸಲಹೆಗಳ ಜೊತೆಗೆ ಸಾಯಂಕಾಲ 6:50 ಕೃಷಿ ರಂಗದೊಳಗೆ ತಾವು ನಿತ್ಯ ಮೇಘ ಸಂದೇಶವನ್ನ ಕೇಳೋದಕ್ಕೆ ಮರಿಬಾರದು. ಯಾರ್ಯಾರು ಇನ್ನು ನ್ಯೂಸ್ ಆನ್ ಏರ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅವರು ಡೌನ್ಲೋಡ್ ಮಾಡಿಕೊಂಡು ಅದನ್ನ ನೇರವಾಗಿ ಕೇಳುವಂತಹ ಒಂದು ವ್ಯವಸ್ಥೆಯನ್ನ ಮಾಡಿಕೊಳ್ಬೇಕು. ಇದರ ಜೊತೆಗೆ ಇನ್ನು ಅನೇಕ ಆಪ್ಗಳದಾವ ತಮಗೆ ಉಪಯುಕ್ತ ಆಗಿರುವಂತಹದ್ದು, ಅವುಗಳನ್ನು ಕೂಡ ತಾವು ತಮ್ಮ ಮೊಬೈಲ್ನೊಳಗೆ ಸಂಗ್ರಹ ಮಾಡಿಕೊಂಡು ಬಳಸಿಕೊಳ್ಳುವಂತಹ ಒಂದು ಕೆಲಸವನ್ನ ಮಾಡಬೇಕು. ವಿಶೇಷವಾಗಿ ಈಗ ನಿಮಗ ಮಾರ್ಕೆಟ್ ರೇಟ್ಸ್, ಮಾರುಕಟ್ಟೆ ದರಗಳು, ಯಾವ್ಯಾವ ಮಾರುಕಟ್ಟೆಯಲ್ಲಿ ಏನೇನು ರೇಟ್ ನಡೆದ ಅದನ್ನ ನೋಡೋದು ನಮಗ ಬಹಳ ಮುಖ್ಯವಾದಂತಹದ್ದು. ಅದಕ್ಕೆ ಮಾರುಕಟ್ಟೆ ಸಂಬಂಧಪಟ್ಟಂತಹ ಆಪ್ಗಳನ್ನ ತಾವು ನೋಡ್ತಾ ಇದ್ರೆ, ಸರ್ವೆ ಮಾಡ್ತಾ ಇದ್ರೆ ತಮಗ ಅನುಕೂಲಕ್ಕೆ ಬರ್ತದ. ಅದರ ಜೊತೆಗೆ ಸಂಗ್ರಹ ಮಾಡಿಡುವಂತಹ ಒಂದು ಕೆಲಸದ ಬಗ್ಗೆ ಕೂಡ ತಾವು ಈ ಆಪ್ಗಳ ಮೂಲಕ ಗಮನಿಸಬಹುದು. ವೈಜ್ಞಾನಿಕ ಸಂಗ್ರಹಣೆ ಇರಬಹುದು, ಅದರ ಜೊತೆಗೆ ಸಂಸ್ಕರಣೆ ಮಾಡುವಂತಹದ್ದು, ಮೌಲ್ಯ ವರ್ಧನೆ ಮಾಡುವಂತಹ ಕೆಲಸಗಳು ಏನಾದರೂ ಇದ್ದು ಅಂತಂದ್ರೆ ಅಂತಹ ಆಪ್ಗಳನ್ನು ಕೂಡ ತಾವು ಫಾಲೋ ಮಾಡಿದರೆ ತಮಗೆ ಅನುಕೂಲ ಒದಗಿ ಬರ್ತಾರೆ. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ಇವತ್ತಿನ ಮೇಘ ಸಂದೇಶವನ್ನ ಮುಗಿಸೋಣ. ಮುಗಿಸೋದಕ್ಕಿಂತ ಮೊದಲು ಮತ್ತೊಮ್ಮೆ ನಮ್ಮ ಎಲ್ಲ ರೈತ ಬಾಂಧವರಿಗೆ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು, ಅಲ್ಲದೆ ವಿಶ್ವ ರೇಡಿಯೋ ದಿನದ ಮತ್ತು ರೇಡಿಯೋ ರೈತ ದಿನದ ಹಾರ್ದಿಕ ಶುಭಾಶಯಗಳು. ಮತ್ತೆ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು. ಇದು ಈ ವಾರದ ಮೇಘ ಸಂದೇಶ. ಸಂಕಲನ ಮಾಡಿದವರು ಗೋವಿಂದ ರಾವ್ ಎನ್ ರಾಥೋರ್. ಸಂಶೋಧಿಸಿ ಬರೆದು ನಿರ್ಮಾಣ ಮಾಡಿದವರು ಸೋಮಶೇಖರ್ ಎಸ್ ರುಳಿ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ ಮೇಘ ಸಂದೇಶ ಪ್ರಸಾರವಾಯಿತು. ಉತ್ತರ ಧ್ರುವದಿಂ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ರೈತ ಬಾಂಧವರೇ, ಈಗ ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳನ್ನು ಕೇಳೋಣ. ಶುಭಕ ಶುಭಕ ಬಾರ್ಪರಜಣ ಏನ್ ನಡೆಸಿವ? ಏನಪ್ಪ ಕೆಲಸಗಳು ನೋಡು, ಮನೆ ಕೆಲಸಗಳು ಹಂಗ ಹಿಂಗ ಮಾಡ್ಕೊತ ಒಂದ್ ಸ್ವಲ್ಪ ಅಲ್ಲಿ ಲಗ್ನ ಪಗ್ನ ಮಾಡಿ ಬಂದಿನಪ್ಪ, ಬ್ಯಾಸರ ಬರ್ಲಿಕ್ಕೆ ನೋಡು. ಅಲ್ಲ ನಂದು ನಿನ್ ಮಾತಾಡ್ತಾಗ್ಲಿಲ್ಲ. ಯಾಕೆ ಅರ್ಥ ಆಗ್ಲಿಲ್ಲ? ಲಗ್ನ ಮಾಡಿ ಬಂದಿವಿ ಅಂತ ಹೇಳದೆ. ಹೌದಿಲ್ಲ, ಲಗ್ನಕ್ಕೆ ಹೋಗಿದ್ದಕ್ ಬ್ಯಾಸರ ಬಂತು ಅಂತ ಅಂದ. ಬಿಸಿಲಾಗ ತಿರುಗಾಡಿ ಬರ್ತೀವಲ್ಲಪ್ಪ. ಹೌದ್ರಿ, ನೀ ಲಗ್ನ ಯಾವ ಮಾಡ್ಕೊಂಡಿ? ನಮ್ದು ಹಳೆ ಕಾಲ ಆಯ್ತು. ಕಾಲ್ ಹಳಿದಾಗ್ಲಿ ಹೊಸದಲ್ಲಿ ನಿನ್ ಲಗ್ನಕ್ಕ ಮಂದಿ ಬರ್ಬೇಕಂತ ಮನಿ ಮನಿಗೆ ಹೋಗಿ ಪತ್ರ ಕೊಟ್ಟು ಎಲ್ಲರಿಗೂ ಬಾ ಅಂತ ಹೇಳಿ. ಹೌದಿಲ್ಲ, ಅವ್ರೆಲ್ಲರೂ ಬಂದ ಲಗ್ನ ಚಲೋ ಆಗ್ತದ. ಬಂಧು ಬಳಗ ಗೆಳೆಯರು ಎಲ್ಲರೂ ಸೇರ್ಕೊಂಡಿರ್ತದೆ. ಹೌದಿಲ್ಲ, ಮತ್ತ ಅವ್ರು ನಿನ್ನ ಬ್ಯಾಸರ್ ಮಾಡ್ಕೊಂಡು ಬಂದಿದ್ದಿಲ್ಲ ಅಂದ್ರ? ಅಲ್ಲಪ್ಪ, ಈಗ ಸಣ್ಣ ವಯಸ್ಸಿತ್ತು ಅಂತಂದ್ರ ಓ ಡ್ಯಾಡಿ ಖುಷಿ ಪಟ್ಟು ಎಲ್ಲ ಎಂಜಾಯ್ ಮಾಡಿ ಬರ್ತಾರಪ್ಪ. ಈಗ ನಮ್ದು ಆಗ್ಲಿಕ್ಕತ್ ನೋಡಿ. ಇನ್ನ ಆಗ್ಲಿತ್ತು ಅಂತಂದ್ರು ನಿನ್ ಲಗ್ನ ಹಿರಿಯರು ಬಂದು ಆಶೀರ್ವಾದ ಮಾಡಿದ್ರು? ಮಾಡ್ಯಾರ, ನಾವ್ ಹೋಗ್ತಿವಿ ಹಂಗೇನೆ. ಆದ್ರ ಸ್ವಲ್ಪ ಬ್ಯಾಸರ ಹಂಗ್ರಿ ಅದ ಆಗೇಳಿಬೇಡ ಅಂದ್ರೆ ನಾ ಹೇಳ್ದೇನು, ಇದು ಕಾಮನ್ ಆಗಿ ಡೈಲಾಗ್ ಎಲ್ಲರೂ ಅನ್ನುವಂಥದ್ದು. ಹೌದು, ನಾ ಅಂತೀನಿ ಅವ್ರು ನಮ್ಮವರು ಅಂತೇಳಿ ನಮ್ ಮನಿತನ ಬಂದು ಆಮಂತ್ರಣ ಕೊಟ್ಟು ಬರ್ರಿ ಮಕ್ಕಳಿಗೆ ಆಶೀರ್ವಾದ ಮಾಡ್ರಿ ಅಂತ ಹೇಳಿ ಖುಷಿಯಿಂದ ಹೋಗಿ ಆಶೀರ್ವಾದ ಮಾಡೋದು. ಅದಕ್ಕೆ ಹೋಗಿರ್ತೀವಪ್ಪ, ಮತ್ ಬಂದ್ರೆ ರಾಗಿ ಹಾಕಿಡಿಬೇಕು. ಆಗ್ತದೆ ಸ್ವಲ್ಪ ದೇಹ ಅದು ಕೊಡಂಗಿಲ್ಲ. ಹಂಗಲ್ಲ, ಖುಷಿಯಿಂದ ಹೋಗಿ ಖುಷಿಯಿಂದ ಬಂದು ಖುಷಿಯಿಂದ ಒಂದ್ ಗ್ಲಾಸ್ ಮಜ್ಜಿಗೆ ಕುಡಿದ್ಬಿಡುದು. ಮನೆಗ್ ಬಂದ್ಮೇಲೆ ಮಜ್ಜಿಗೆ ಕುಡಿತೀವಪ್ಪ, ಅಲ್ಲಿ ಹೋದಲ್ಲಿ ಏನಿರ್ತದೆ ಗೊತ್ತೇನು, ಊಟನೆ ಹೋಗಂಗಿಲ್ಲ ಅಲ್ಲಿ. ಹಂಗೆ ಮತ್ತೆ ಎಷ್ಟು ಇದ್ದು ಅಷ್ಟು ಊಟ ಮಾಡುದು. ಅದಕ್ಕೆ ಅದೇ ನೋಡು, ಈಗ ಲಗ್ನ ಮನೆಯಾಗ ಏನಂತಂದ್ರ ಅವ್ರ ಟೇಸ್ಟ್ ಪ್ರಕಾರ ಅವ್ರ ಇದ್ ಪ್ರಕಾರ ಮಾಡಿರ್ತಾರ. ಐಟಮ್ ಬಹಳ ಇರ್ತಾವ. ಹೌದಲ್ಲ, ಎಲ್ಲ ಉಣ್ಬೇಕಂತೇನು ಗುತ್ತಿಗೆ ಕೊಟ್ಟಿರುದಿಲ್ಲ. ನಮಗ್ ಯಾವ್ದು ಹಿಡಿಸ್ತದ? ಅನ್ನ ಸಾಂಬಾರ್ ಹಿಡಿಸ್ತು, ಅನ್ನ ಸಾಂಬಾರ್ ಉಂಟು, ಅನ್ನ ಮಜ್ಜಿಗೆ ಇದ್ದು ಅನ್ನ ಮಜ್ಜಿಗೆ ಉಂಟು, ಉಳಿದ ಐಟಮ್ ಹಿಡಿಸು ತಗೊಳ್ಳೋದು. ಏನು ಆದ್ರೆ ಎಲ್ಲ ಹಾಕೊಂಡು ಚಲ್ಲದ ಮಾತ್ರ ಆಗಂಗಿಲ್ಲ, ಅದು ಮಾತ್ರ ಬಿಡಬೇಕು. ಹೌದೌದು, ನಾವೇ ಹಾಕೊಳ್ಳಕ್ಕೆ ಹೋಗಂಗಿಲ್ಲಪ್ಪ. ಹೌದಿಲ್ಲ, ನಾವು ಬೇಕಾಗದೆ ಅದು ಲಗ್ನದಾಗ ಅದು ಏನೇನೋ ಮಾಡಿರ್ತಾರೆ. ಏನ್ ತಿನ್ಬೇಕನ್ಸ್ತದಪ್ಪ, ಒಂದಿಷ್ಟ ಅನ್ನ ಮಜ್ಜಿಗೆ ಅನ್ನ ಸಾರು ಹಿಂಗೇನಾದ್ರು ತಿನ್ಬೇಕನ್ಸ್ತದ, ಅಷ್ಟೇ ತಗೊಂಡು ಬಂದ್ಬಿಡ್ತೀವಿ ನೋಡ. ಒಂದು ಪ್ರಶ್ನೆ ಕೇಳ್ಬೇಕಂದ್ರೆ. ಮತ್ತೇನಪ್ಪ ಪ್ರಶ್ನೆ ನಿಂದು? ನೀ ಸಿಟ್ ಮಾಡ್ಕೊಳ್ಳ ಕೇಳ್ತ. ನೀ ಸಿಟ್ ಮಾಡ್ಕೊಳ್ಳೋ ಅಂತದ ಪ್ರಶ್ನೆ ಕೇಳಿಲ್ಲದ್ರು ಮಾಡ್ಕೊಳ್ಳಂಗಿಲ್ಲ. ಅಲ್ಲ ಯಾಕಂದ್ರೆ ನನ್ಗೇನು ಗುರ್ತನು, ಏನದು ಶೋಭಕ್ ಸಿಟ್ ಆಗ್ಬಾರ್ದು ಅಂತ ನಾನು. ಹೌದ, ಸಿಟ್ಟಾಗಬಾರ್ದು ಅಂತಿದಿ, ಪ್ರಶ್ನೆನು ಹಂಗದ ಅಂತಿದಿ, ಮತ್ತೆ ಹೆಂಗ ನಾ ಹೇಳ್ಬೇಕು? ಸಿಟ್ಟಾಗ್ಲಾರ್ದ ಹೇಳ್ಬೇಕು, ಸಿಟ್ಟಾಗ್ಲಾರ್ದಂಗ ಹೇಳ್ಬೇಕು ನಾವು ಉತ್ತರ. ಉತ್ತರ ಉತ್ತರ ನೋಡ ಹೆಂಗದ ಕೇಳ ಪ್ರಯತ್ನ ಮಾಡ್ತೀವಿ ಹಂಗೆ. ಈಗ ಮಕ್ಕಳ ಸಲುವಾಗಿ ನೀ ಏನೇನ್ ಆಸ್ತಿ ಮಾಡಿ? ಯಾಕಪ್ಪ ನಮ್ಮ ಆಸ್ತಿ ಮೇಲೆ ಕಣವೇತು ನಿನಗ? ಬಂದ್ರು ಹಿಂಗಿಟ್ಟು ಸಿಟ್ಟಲ್ಲ ಯಾಕ ಅಂತ. ನನ್ನ ಆಸ್ತಿ ನನ್ನ ಮಗಳಿಗೆ ಸಂಬಂಧಪಟ್ಟಿದ್ರು, ನೀ ಯಾರು ಕೇಳಲಿಕ್ಕತ್ತಿ ಈಗ ಅಂತ. ಹೌದಲ್ಲ, ಅದೇ ಆಮೇಲೆ ಉತ್ತರ ಹೇಳ್ತೀನಿ ನನಗೆ. ನೀ ಏನೇನ್ ಮಾಡಿ? ಏನೇನ್ ಮಾಡ್ತೀವಪ್ಪ ಮಕ್ಕಳ ಸಲುವಾಗಿ? ಮನಿ ಅಂತ ಮಾಡೀವಿ, ಹೊಲ ಅಂತ ಮಾಡೀವಿ, ಬಂಗಾರ ಅಂತ ಮಾಡೀವಿ, ಬೆಳ್ಳಿ ಅಂತ ಮಾಡೀವಿ, ಹೌದಲ್ಲ, ಗಾಡಿಗಳಂತ ಕೊಡಿಸೀವಿ. ಮತ್ತೆ ಮಕ್ಕಳಿಗೆ ಮಾಡ್ಲಿಲ್ಲದ್ರೆ ಏನಪ್ಪ ಮತ್ತೆ ಇದನ್ನೆಲ್ಲ? ಹೌದಲ್ಲ, ನನ್ನ ಒಂದು ಅರ್ಥದ ಶೋಭಕ. ಏನದು? ಇದು ನಿಜವಾದ ಆಸ್ತಿನಾ ಅಥವಾ ನಿಜವಾದ ಆಸ್ತಿ ಬೇರೆ ಏನಾರ ಅದನ? ಎಂತ ರಾಜಣ್ಣ ನೀನು, ಶಾಣೆ ಶಾಣೆ ಅಂದ್ಕೊಳ್ಳೇ ಬಾಳೆ ಶಾಣೆ ಅಲ್ಲಿ ಬಿಡು. ಅಲ್ಲ ಮತ್ತೆ ಇದು ನಿಜವಾದ ಆಸ್ತಿ ಅಲ್ಲ ಅಂದ್ರೆ ಬೇರೆ ಪುಕ್ಕಟದವ್ರು ಯಾರಾದ್ರೂ ತಗೊಂಡ್ಬಂದಿವ್ ಅಂತ ಅನ್ಕೊಂಡೇನೆ. ನನ್ನ ಕೇಳಿದ್ರೆ ಒಬ್ಬರ ಹತ್ರ ಹಿಂಗೆ ಹೋಗಿದೆ ನಾವು, ಹಿಂಗೆ ಹೋದಾಗ ಒಬ್ರು ಹೇಳಿದ್ರು, ಏನ್ ಹೇಳಿದ್ರು, ನಾನು ಹಿಂಗೆ ಪ್ರಶ್ನೆ ಕೇಳಿದ್ರು, ಅವರು ನಾನು ಹಿಂಗೆ ಪ್ರಶ್ನೆ ಕೇಳಿದ್ರು, ನೀ ಹೇಳ್ದಂಗೆ ನಾನು ಉತ್ತರ ಹೇಳ್ದೆ. ಹೌದಾ? ಆಮೇಲೆ ಅವ್ರು ಉತ್ತರ ಕೊಟ್ರು ನೋಡು, ಅದು ನನಗೆ ಬರಬರತ್ತೆ ನಾ ತಿಳ್ಕೊಂಡಿ ತಪ್ಪು ಅಂತೇಳಿ. ಓಹೋ, ಅದೆಂತದಪ್ಪ ಮತ್ತೆ? ಅವ್ರೇನಂದ್ರು, ನಾವು ನಮ್ಮ ಮಕ್ಕಳಿಗೆ ಮಾಡುವಂತ ನಿಜವಾದ ಆಸ್ತಿ ಏನಾದ್ರೂ ಇದ್ರ ನಮ್ಮ ಒಳ್ಳೆ ಆರೋಗ್ಯ. ನಾವು ತಾಯಿ ತಂದೆ ಅನ್ನೋರು ಏನಿದ್ವಲ್ಲ, ನಾವು ಒಳ್ಳೆ ಆರೋಗ್ಯದಿಂದ ಇರೋ ತನಕ ಬದುಕಿದ್ವಿ ಅಂತಂದ್ರ ಅದು ನಮ್ಮ ಮಕ್ಕಳಿಗೆ ಕೊಡುವಂತ ನಿಜವಾದ ಆಸ್ತಿ ಅಂತ ಹೇಳಿದ್ರು. ನಿಂಗೇನ್ ತಿಳಿವಲ್ದು? ತಿಳಿವಲ್ದಂತಲ್ಲ, ಅವರ ಆರೋಗ್ಯವಾಗಿರೋದಕ್ಕೂ ಇವರಿಗೆ ನಿಜವಾದ ಆಸ್ತಿ ಅನ್ನೋದಕ್ಕೂ ಏನ್ ಸಂಬಂಧ ಅಂತ ವಿಚಾರ ಮಾಡ್ಲಿಕ್ಕೆ. ಹೌದಿಲ್ಲ, ಒಂದೇನಂದ್ರೆ ಅವ್ರ ಆರೋಗ್ಯ ಇದ್ರಂದ್ರೆ ಇವರು ಆರಾಮ ಇರ್ತಾರ ಅನ್ನೋದಕ್ಕೊಂದು. ಅದು ಒಂದು. ಓಕೆ, ಈಗ ನಾವ್ ಏನೇ ಆಸ್ತಿ ಗಳಿಸ್ಲಿ ಎಷ್ಟೇ ಇರ್ಲಿ ಏನೇ ಇರ್ಲಿ, ಮನೆಗೆ ಶುಗರ್ ಬಂದಿರ್ತದ, ಮನೆಗೆಲ್ಲ ಇರ್ತದ, ಅವ್ರಿಗೆ ಏನ್ ತಿನ್ಲಿಕ್ಕೆ ಆಗ್ತದ? ಸಿ ಬಿಡ್ಬೇಕಪ್ಪ, ರಿಸ್ಟ್ರಿಕ್ಷನ್ಸ್ ಬರ್ತವ, ಅದು ಮಾಡ್ಬೇಡ್ರಿ, ಇದು ಮಾಡ್ಬೇಡ್ರಿ, ಹಂಗಾಯ್ತ್ರಿ ಹಿಂಗಾಯ್ತ್ರಿ ಅಂತ ಎಲ್ಲ ಹಣ್ಣು ತಿನ್ಲಿಕ್ಕೆ ಆಗ್ತೀನಿ, ಬಿ ಪಿ ಬಂತು, ಆಗೋದಿಲ್ಲ. ಹೌದಾ? ಅದಕ್ಕ ಅವ್ರು ಏನ್ ಹೇಳಿದ್ರಂತಂದ್ರ, ನೋಡ್ರಿ, ನಾವು ನಮ್ಮ ಮಕ್ಕಳಿಗೆ ಕೊಡುವಂತ ನಿಜವಾದ ಆಸ್ತಿ ಅಂದ್ರ ನಾವ್ ಎಲ್ಲಿ ತಾನೇ ಇರ್ತೀವಿ ಅಲ್ಲಿ ತಾನೇ ನಮ್ಗೆ ಶುಗರ್ ಇರಬಾರ್ದು, ಬಿ ಪಿ ಇರಬಾರ್ದು, ಈ ಕ್ಯಾನ್ಸರ್ ಅಂತ ರೋಗಗಳು ಬಂದಿರಬಾರ್ದು. ಯಾಕ್ರಿ ಅಂತ ಕೇಳಿದ್ರ, ಅವ್ರಂದ್ರು ಡಾಕ್ಟರ್ ಬಲ್ಲಿ ಹೋಗಿರ್ತೀರಿ ನೀವು, ಶುಗರ್ ಏನೋ ಡೌಟ್ ಬಂದಿರ್ತದ, ಟೆಸ್ಟ್ ಮಾಡೋ ಡಾಕ್ಟರ್ ಅಂತಾರ, ನಿಮ್ ಮನೆಗೆ ಹಿಸ್ಟ್ರಿ ಅದನ್ರಿ ಶುಗರ್ದು, ನಿಮ್ಮ ಅಪ್ಪರಿಗೆ ನಿಮ್ಮ ಮುತ್ತರಿಗೆ ಶುಗರ್ ಇತ್ತೇನ್ರಿ ಅಂತ ಕೇಳ್ತಾರ. ಅವ್ರಿಗಿತ್ತಂದ್ರ ಬೆಳವಳಿ ಏನದ ಅವ್ರ ಆಸ್ತಿ ಇದು ಕೊಟ್ರು ನಮ್ಗ. ಓಹೋ, ಇದು ಹೊಸಾದ ಶುರುವಾತಪ್ಪ, ಹಂಗಾರ ಟ್ರೆಂಡ್. ಅಂತಂದ್ರ ಅವ್ರ ಏನಂದ್ರು, ಯಾವ ಮನೆಯೊಳಗ ಫ್ಯಾಮಿಲಿ ಹಿಸ್ಟ್ರಿ ಇರ್ತದ, ಯಾರಿಗೆ ತಾಯಿ ತಂದೆಗೆ ಮುತ್ತೈಗೆ ಇರ್ತಾವ ಕೆಲವೊಂದು ಬ್ಯಾನಿಗಳು, ಅವು ಮುಂದೆ ಮಕ್ಕಳಿಗೆ ಬರೋ ಸಾಧ್ಯತೆಗಳು ಹೆಚ್ಚಿಗೆ ಇರ್ತದೆ. ಬರ್ತಾವ ಒಂದು ಗ್ಯಾರಂಟಿ ಅಲ್ಲ, ಬರೋ ಸಾಧ್ಯತೆಗಳು ಹೆಚ್ಚಿಗೆ ಇರ್ತದೆ. ಅವಾಗ ನಾವು ನಮ್ಮ ಜೀವನ ಶೈಲಿಯನ್ನ ಬದಲಾಸ್ಕೊಂಡು ನಾವು ಇದು ಮಾಡಿದ್ರೆ ಬರಲಾರ್ದಂಗ ತಡೆಗಟ್ಟಬಹುದು. ಅದಕ್ಕ ನಿಜವಾದ ಆಸ್ತಿ, ಮಕ್ಕಳು ಆರಾಮ ಇರೋದ ಹೋದಾಗ ಅವ್ರಿಗೇನ್ರ ಶುಗರ್ ಆಗಿತ್ತು, ಏನ ಸಮಸ್ಯೆ ಇತ್ತು ಅಂತ ಕೇಳ್ತಾರೆ, ನಿಮ್ ಅಪ್ಪ ಹೋಗಿತ್ತೇನು ಶುಗರ್ ಅಂತ ಇತ್ರಿ ಅಂತ ಅಂದ್ರು ಅವರು ಅಂತಂದ್ರ ನಿಂದ ಆಸ್ತಿ ಹೋಯ್ತಾನೆ. ಇಂತ ಆಸ್ತಿಗಳು ಮಾಡಬಾರ್ದು, ಮಕ್ಕಳಿಗೆ ಇಂತ ಆಸ್ತಿಗಳು ಮಾಡಬಾರ್ದು ಅಂದ್ರೆ ಆರೋಗ್ಯವಂತ ಆಸ್ತಿ ಮಾಡಬೇಕು. ನಾವು ಇರತ್ತಾನೆ ಆರೋಗ್ಯವಾಗಿ, ನಮ್ಗೆ ಬಿ ಪಿ ಇಲ್ಲ, ಶುಗರ್ ಇಲ್ಲ, ಕ್ಯಾನ್ಸರ್ ಅಂತ ಯಾವೂ ಇಲ್ಲ ಅಂತಂದ್ರ ಮಕ್ಕಳಿಗೆ ನಿಜವಾದ ಆಸ್ತಿ ಕೊಟ್ಟಂಗ. ಅಂದ್ರೆ ನಾವೇನ್ ಆಸ್ತಿ ಮಾಡಿರ್ತೀವಿ, ಆಸ್ತಿಯನ್ನ ಅವ್ರಿಗೆ ಅನುಭವಿಸ್ಲಿಕ್ಕೆ ಆರೋಗ್ಯ ಬೇಕು. ನಾವು ನಮ್ಮ ಆಸ್ತಿ ನಾವು ಏನೇ ನಾವು ಮಾಡಿವಿ ನೋಡು, ನಾವು ಅನುಭವಿಸ್ಬೇಕು ಅಂದ್ರೆ ನಮ್ಗೆ ಆರೋಗ್ಯ ಬೇಕು. ಹೌದು, ಮತ್ತೆ ಆರೋಗ್ಯ ಇರ್ಲಿಲ್ಲ ಅಂದ್ರೆ ಏನಪ್ಪ, ಏನಿದ್ದಿ, ಏನಿಲ್ಲ, ಏನಿಲ್ಲ. ಹೌದೌದು, ಈಗ ಕೆಲವ್ರು ಅಂತ ಹಿಂಗೆ ಮಾತಾಡಮ್, ಏನ್ ಮಾಡ್ಬೇಕ್ರಿ, ಎಲ್ಲ ಇದು ಅದ, ನಾವು ಇದು ಮಾಡ್ಬೇಕಂತೀವಿ, ಕಾಲ್ ಬ್ಯಾನಿ ಅವ್ರಿ, ಎಲ್ಲಿ ಹೋಗ್ಬೇಕಂದ್ರೆ ಆಗುದಿಲ್ಲ, ಎಲ್ಲಾರು ಟೂರ್ ಹೋಗ್ಬೇಕಂತೀವಿ, ಆಗವಲ್ರಿ, ರೊಕ್ಕದ ದುಡ್ಡದ ಎಲ್ಲಾದ ಹೋಗ್ಬೇಕಂದ್ ಮನಸ್ಸದ ಆಗವಲ್ದ. ಹಿಂಗಿರೋದ್ರಿಂದ ನಾವ್ ಏನ್ ಮಾಡ್ಲಿಕ್ ಆಗ್ತಿಳು? ಅದಕ್ಕೆ ಈ ರೀತಿ ನಮ್ಮ ಆರೋಗ್ಯಯುತವಾಗಿ ನಾವ್ ಇರ್ಲಿಕ್ಕೆ ನಾವು ಪ್ರಯತ್ನ ಮಾಡ್ಬೇಕು. ಇನ್ ಎಲ್ಲಾ ಮಾಡಿದ್ಮೇಲೆ ಬರ್ತದಂತ ಅದು ಮಾತು ಬೇರೆ. ಹೌದಿಲ್ಲ, ಅದಕ್ಕೇನು ಜಲ್ದಿ ಹೇಳ್ಬೇಕು, ಜಲ್ದಿ ಹೇಳ್ರಿ, ಜಲ್ದಿ ಮಲಗ್ರಿ, ಜಲ್ದಿ ಹೇಳ್ರಿ ಅಂತ ಹೇಳ್ರಿ, ಟೈಮಿಗೆ ಊಟ ಮಾಡ್ರಿ. ಡಾಕ್ಟರ್ ಬಲ್ಲಿ ಹೋದ್ರೆ ಮೊದಲನೇ ಕೇಳ್ತಾರ, ಹಸಿವಾಲಿತ್ತದ್ರಿ, ಹಸಿವಾಲಿ ಮೊದಲನೇ ಪ್ರಶ್ನೆ, ನಿದ್ದೆ ಚಲೋ ಮಾಡ್ತೀರಿ, ಎರಡನೇ ಪ್ರಶ್ನೆ, ಮೂರನೇದ್ರ ಅಂತಾರ ಮೋಷನ್ ಕ್ಲಿಯರ್ ಅದ್ರಿ. ಹೌದು, ಫಸ್ಟ್ ಹಾಕೋದು ಯಾವ್ದೇ ಡಾಕ್ಟರ್ ಆದ್ರೆ ಮೂರೇ, ಇವು ಮೂರು ನಾವಾಗೆ ಕೆಡಿಸ್ಕೊಳೋದು ಬಹಳ ಕರೆ. ರಾತ್ರಿ ಎರಡು ಮೂರು ತನ ಮಕ್ಕಳದು, ಮುಂಜಾನೆ ಏಳು ಎಂಟು ಕೇಳೋದು, ಏಳು ಎಂಟು ಒಂಬತ್ತು ಕೇಳೋದು, ಒಂಬತ್ತು ಕೆದ್ಮೇಲೆ ಊಟ ಯಾವಾಗ ಆಗ್ಬೇಕು, ಸ್ನಾನ ಬ್ರಷ್ ಎಲ್ಲ ಊಟ ಬಾರ ಒಂದಾಗ್ತದೆ. ಹಿಂದಿನ ದಿವಸ ರಾತ್ರಿ ನೀವು ಯಾವಾಗ ಊಟ ಮಾಡಿರ್ತಿ? ಒಂಬತ್ತು ಹತ್ತಕ್ಕೆ ಮಾಡಿ ಅಂದ್ರೆ ಮರುದಿವಸ ಹನ್ನೆರಡು ಹನ್ನೊಂದುವರೆಗೂ ಒಂದಕ್ಕೂ ನೀವು ಊಟ ಮಾಡ್ತೀವಿ ಅಂದ್ರೆ ಆ ಊಟಕ್ಕೆ ಈ ಊಟಕ್ಕೆ ಗ್ಯಾಪ್ ಎಷ್ಟಾಯ್ತು? ಹನ್ನೆರಡು ತಾಸು ಮೇಲಾಯ್ತು ಅಂದಾಜ. ಅಂದ್ರ ಹನ್ನೆರಡು ತಾಸು ನಮ್ಮ ಹೊಟ್ಟಿ ಖಾಲಿ ಇತ್ತಂದ್ರ ಹೊಟ್ಟೆಗೆ ಎಸಿಡಿಟಿ ಹೆಚ್ಚಾಗ್ತದೆ. ಹೌದೇನೆ, ಮತ್ತೆ ಯಾವ ಎಸಿಡಿಟಿ ಆಗ್ತದ ತಲೆ ನೋಯ್ತದ ಅಂತ ಅಂತೀನಿ. ಅದಕ್ಕೆ ಕೇಳಿಗತ್ತೀನಿ, ಎಸಿಡಿಟಿ ಅನ್ನೋದು ಹಿಂಗ್ ಬಂತೇನೆ ಇದಕ್ಕ ಅಂತ. ಇದು ಒಂದು ಕಾರಣ. ಅದಕ್ಕೆ ಯಾವಾಗ್ನು ಏನಾದ ಡಾಕ್ಟರು, ನಾಲ್ಕೈದು ತಾಸಿಗೆ ಒಂದ್ಸಲ ತಿನ್ರಿ, ಹೊಟ್ಟಿ ಬಹಳಷ್ಟು ಖಾಲಿ ಇಡಬೇಡ್ರಿ. ರಾತ್ರಿ ಒಂದೇ ಮಲಗಿರ್ತೀವಿ, ರಾತ್ರಿ ಮತ್ತೆ ಎದ್ದು ಅಲಾರಾಮ್ ಇಟ್ಟು ತಿನ್ಲಿಕ್ಕೆ ಆಗುದಿಲ್ಲ. ಹೌದಿಲ್ಲ, ತಿನ್ಲಬಾರ್ದು. ಅದಕ್ಕೇನಂತಂದ್ರೆ ರಾತ್ರಿ ಜಲ್ದಿ ಊಟ ಮಾಡುದು, ಎಂಟಕ್ಕೆ ಊಟ ಮಾಡುದು ಒಂದು ಉದಾಹರಣೆಗೆ. ಮುಂಜಾನೆ ಐದಕ್ಕೆ ಎದ್ದಿ, ಜಲ್ದಿ ಕೆಲಸ ಆಗ್ತದ. ಹೌದು, ಮತ್ತೆ ಒಂಬತ್ತೊಂಬತ್ತರ ಊಟ ಮಾಡು, ಅಷ್ಟು ಗ್ಯಾಪ್ ಆಗೋದಿಲ್ಲ. ಜಲ್ದಿ ಮಲಗಬೇಕು, ಜಲ್ದಿ ಊಟ ಮಾಡು. ಹಿಂಗ ಒಳ್ಳೆ ವಿಚಾರಗಳು ಬರ್ತಾವ, ಪಾಸಿಟಿವ್ ವಿಚಾರಗಳು ಬರ್ತಾವ. ಆಮೇಲೆ ಒಳ್ಳೆ ವಿಚಾರ ಬರೋದ್ರಿಂದ ಒಳ್ಳೆ ಒಳ್ಳೆ ಗೆಳತನ ಆಗ್ತದ. ಎಲ್ಲ ಒಂದಕ್ಕೊಂದು ಸಂಬಂಧ ನೋಡುವ. ಅಂತಂದಂಗ ಟೈಮ್ ಆಗಿತ್ತು ನಂದು, ಊಟದ್ದು ನಡೀತೀನವನ್ನ. ಊಟದ ಟೈಮ್ ಆಯ್ತಾ ನಿನಗೆ? ಮತ್ತೆ ಊಟ ಮಾಡ್ಕೊಂಡೆ ಹೋಗ ನೀನು. ಹಿಂಗಂತಿ ಆಯ್ತು, ಮತ್ತೆ ನೀ ಅಷ್ಟು ಆಗ್ರು ಮಾಡ್ತೀಯ ಅಂತಂದ್ರ ನಾಯಕ್ ಬರ್ಲಲ್ಲಿ. ನಡಿ ಕಾಳ ಪಲ್ಯ ಅದ, ಊಟ ಮಾಡಿ ಹೋಗಿ ಅಂತ. ಆಯ್ತು. ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳನ್ನ ಕೇಳಿದ್ರಿ. ಈಗ ಧರೆಪ್ಪ ದುಧಿಗಿ, ನಾಗಣ್ಣ ಮಂಠಳ ಮತ್ತು ಸಂಗಡಿಗರಿಂದ ಡೊಳ್ಳಿನ ಪದ ಕೇಳೋಣಂತ. ಸ್ವಾಮಿ ಗಣಪತಿ ನಮಗ ಕೊಡುವ ಪಮತಿ ನಿಮಗೂ. ಸ್ವಾಮಿ ಗಣಪತಿ ನಮಗ ಕೊಡುವ ಪಮತಿ ನಿಮದು. ಸೂರವಿಗೆ ಬಂದು ಸ್ವರಣಿನು ಮಾಡದೆವ ಮರಾಲ ಗೌರವೇಂದು ಗಜಮುಖ ಸ್ವಾಮಿ ಗಣಪತಿ ನಮಗ ಕೊಡುವ ಪಮತಿ ನಿಮದು. ಗಜಮುಖ ಸ್ವಾಮಿ ಗಣಪತಿ ನೀನು ಕೊಡುವ ಪಮತಿ ನಮಗೋ. ಚೌಸಟಿ ವಿಧ ಕವರವ ಕುಡು ತಳ ತಾಯಿ ಸರಸ್ವತಿಯೋ. ಗಜಮುಖ ಸ್ವಾಮಿ ಗಣಪತಿ ನೀನು ಕೊಡುವ ಪಮತಿ ನಮಗೋ. ಚೌಸಟಿ ವಿಧ ಕವರವ ಕುಡು ತಳ ತಾಯಿ ಸರಸ್ವತಿಯೋ. ಗಜಮುಖ ಸ್ವಿಧ ಕವರವ ಕುಡು ತಳ ತಾಯಿ ಸರಸ್ವತಿಯೋ. ಡೊಳ್ಳಿನು ಪಾದ್ಯ ಕವರವ ಕುಡು ತನ ಗುರುವರೆ ವಣಸಿತು. ಚೌಸಟಿ ವೇದ ಕವರವ ಕೊಡು ತಳ ತಾಯಿ ಸರಸ್ವತಿಯೋ. ಡೊಳ್ಳಿನ ಪಾದ್ಯ ಕವರವ ಕೊಡು ತನ ಗುರುವರೆ ವಣಸಿತು. ಚೌಸಟಿ ವೇದ ಕಮತಿಯ ಕುಡು ತಳ ತಾಯಿ ಸರಸ್ವತಿಯೋ. ಡೊಳ್ಳಿನ ಪಾದ್ಯ ಕವರವ ಕುಡು ತನ ಗುರುವರೆ ವಣಸಿತು. ಜೋಳಗಿ ಬಾನನ ಜೋತಿರೇ ವಣಸಿದ್ದಾರೆ.